ಡೈರಿಗೆ ಹಾಕ್ತೀರಾ, ಜನಗಳಿಗೆ ತಲುಪಿಸ್ತೀರಾ? ಈಗ ಮನೆಮನೆಗೆ ಕೆಲವೊಬ್ರು ತಲುಪಿಸ್ತೀರಾ ಅಥವಾ ಮನೆಗೆ ಬಂದು ತೆಗೆದುಕೊಂಡು ಹೋಗೋ ಸಾಧ್ಯತೆಗಳಿದಾವೆ? ಕೆಲವೊಂದ್ ಕಡೆಗೆ ಹಾಲು ಹೇಗೆ ವಿತರಣೆ ಆಗುತ್ತೆ? ಒಂದ್ 5-6 ಲೀಟರ್ ಮನೆಗಳಿಗೆ ಕೊಡ್ತೀವಿ, ಮತ್ತೆ ಉಳಿದಿದ್ದೆಲ್ಲ ಡೈರಿಗೆ ಹಾಕ್ತೀವಿ. ಮನೆ ಅಂತಂದ್ರೆ ನಿಮ್ಮ ಮನೆಯಿಂದ ಎಷ್ಟು ದೂರ ಆಗ್ತದೆ ಹಾಲು ತೆಗೆದುಕೊಳ್ಳೋರು? 500 ಮೀಟರ್ ಒಳಗಡೆ ಕೊಡ್ತೀವಿ. ಕೆಲವೊಬ್ರು ಮನೆಗೆ ಬಂದು ತೆಗೆದುಕೊಂಡು ಹೋಗ್ತಾರೆ? ಹೇಗೆ ತೆಗೆದುಕೊಂಡು ಹೋಗ್ತಾರೆ? ಆ ಟೈಮಿಂಗ್ ನಾವು ಹಾಲೆಲ್ಲ ಕರೆದ್ ರೆಡಿ ಇಟ್ಟಿರಲ್ವಲ್ಲ, ನಾವೇ ಬರ್ತೀವಿ ಅಂತ ಹೇಳ್ತಾರೆ, ನಾವೇ ಬೇಡ ಅಂತ ಹೇಳ್ತೀವಿ, ನಮಗೂ ರಿಸ್ಕ್ ಆಗುತ್ತೆ ಅವ್ರು ಬಂದು ನಿಂತರೆ. ಅದಕ್ಕೆ ತವ್ರ ಮನೆಯಲ್ಲಿ ಕೃಷಿ ಕೆಲಸಗಳನ್ನ ಕಲಿತಾ ಓದ್ತಾ ಬೆಳೆದ್ರೆ ಹೇಗೆ? ಇಲ್ಲ, ನೋಡ್ತಾ ಬೆಳೆದ್ವಿ, ಸ್ವಲ್ಪ ಮಾಡ್ತಿದ್ವಿ, ಎಷ್ಟೊಂದು ರಿಸ್ಕ್ ತಗೊಂಡ್ ಮಾಡ್ತಾ ಇರ್ಲಿಲ್ಲ. ಈಗ ಬದುಕಲೇಬೇಕಲ್ಲ, ಅದಕ್ಕೆ ರಿಸ್ಕ್ ಸ್ವಲ್ಪ. ನೋಡಿ, ಎಷ್ಟೋ ಹುಡುಗಿಯರು ತವ್ರ ಮನೆಯಲ್ಲಿ ಸರಿಯಾಗಿ ಕೆಲಸ ಕಲೀಲಿಲ್ಲ, ಆದ್ರೂ ಮದುವೆ ಆದ ಬಳಿಕ ಗಂಡನ ಮನೆಯಲ್ಲಿ 16 ಕೆಲಸಗಳನ್ನ ಕಲ್ತಿದ್ದಾರೆ. ಅದು ಅನಿವಾರ್ಯ, ಅಗತ್ಯ ಮತ್ತು ಉಪಯುಕ್ತ. ಹೌದು, ಮತ್ತೆ ಮಾಡ್ಲೇಬೇಕಲ್ಲ, ಮಕ್ಕಳಿಗೆಲ್ಲ ಬೇಕಲ್ಲ, ಎಲ್ಲ ಎಜುಕೇಶನ್ಗೆಲ್ಲ ಏನಾದ್ರೂ ದುಡಿಲೇಬೇಕಲ್ಲ. ಅದಕ್ಕೆ ನಮಗೆ ಅನುಕೂಲ ಆಗಿದ್ದು ಅದೊಂದೇ, ಅದಕ್ಕೆ ಅದನ್ನೇ ಮಾಡ್ತಿದ್ವಿ. ಕೆಲವೊಬ್ರು ಕಷ್ಟ ಅಂತ ಅನ್ಕೊಂಡು ಗಂಡಂದ್ರನ್ನ ಪೇಟೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲಿ ಆಗಲ್ಲ, ಇದು ಕಷ್ಟ ಅದು ಕಷ್ಟ ಅಂತ ಅನ್ಕೊಂಡು ಒಂದ್ ರೀತಿ ಕಿರುಕುಳ ಕೊಟ್ಕೊಂಡು ಅಲ್ಲಿ ಏನೋ ಒಂದ್ ಕೆಲಸ ಮಾಡ್ಕೊಂಡು ಹೋಗೋಣ ಅದು ಇದು ಅಂತ ಅನ್ಕೊಂಡು ಹೋಗೋದಿದೆ. ಈಗ ನೀವು 10 ಬಂದು ಎಷ್ಟು ವರ್ಷ ಆಯ್ತು? ಆಮೇಲೆ ನಿಮಗೆ ನಗರದ ಅಥವಾ ಪಟ್ಟಣದ ಸೆಳೆತ ಬರ್ಲಿಲ್ವಾ? ಹೇಗೆ? ಇಲ್ಲ, ಸೆಳೆತ ಬರ್ಲಿಲ್ಲ, ಆದ್ರೆ ಹಳ್ಳಿನೇ ಚೆನ್ನಾಗಿರುತ್ತೆ, ಮತ್ತೆ ನಮಗೆ ಅಂತ ದೊಡ್ಡ ಎಜುಕೇಶನ್ ಇಲ್ಲೋದ್ರಿಂದ ಇಲ್ಲೇ ಇರ್ಬೇಕು ಖುಷಿ ಆಯ್ತು. ಈಗೇನ್ರಮ್ಮ, ಪಟ್ಟಣದಲ್ಲಿ ದೊಡ್ಡ ಎಜುಕೇಶನ್ ಅಂತ ಏನಿಲ್ಲ, ಸಣ್ಣ ಸಣ್ಣ ವಿದ್ಯಾಭ್ಯಾಸ ಮಾಡಿರೋರು ಬಟ್ಟೆ ಹೊಲಿಯೋದು, ಇನ್ನೇನೋ ಸಣ್ಣ ಸಣ್ಣ ಹೋಟ್ಲುಗಳು ಮಾಡ್ಕೊಳ್ಳೋದು ಅಥವಾ ಕಿರಾಣಿ ಅಂಗಡಿ ಇಟ್ಕೊಳ್ಳೋದು, ಮತ್ತಿನ್ನೇನೋ ಬೇರೆ ನೌಕರಿಗೆ ಹೋಗೋದು ಏನೆಲ್ಲ ಮಾಡ್ತಾರೆ. ಆದ್ರೆ ಕೃಷಿಯ ಒಲವು ನಿಮಗೆ ಇದ್ದಿದ್ರಿಂದ ಇಲ್ಲೇ ಉಳ್ಕೊಂಡಿದ್ರಿ, ಈಗಲೂ ಆಸಕ್ತಿಯಿಂದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ರಿ, ಅದರಲ್ಲೂ ಒಂಥರ ತೃಪ್ತಿ ಪಟ್ಕೊಂಡಿದ್ದೀರಿ ಅಲ್ವಾ? ಹೌದು. ಹೇಳಿ, ಈಗ ಪ್ರಾರಂಭದಿಂದಲೂ ಹಸುಗಳನ್ನ ಸಾಕೊಂತ ಬಂದಿದ್ದೀರಾ ಅಥವಾ ನೀವು ಬಂದು ಸ್ವಲ್ಪ ವರ್ಷಗಳಾದ ಬಳಿಕ ಮಕ್ಕಳು ಸಣ್ಣರು ಇದ್ದಾಗ ಅವ್ರನ್ನೆಲ್ಲ ಆರೈಕೆ ನೋಡ್ಕೊಂಡು ಆಮೇಲೆ ಶುರು ಮಾಡ್ಕೊಂಡ್ರೆ ಹೇಗೆ? ಇಲ್ಲ, ಮಕ್ಕಳು ಎಜುಕೇಶನ್ ಸ್ಟಾರ್ಟ್ ಆದ್ಮೇಲೆ ಶುರು ಮಾಡ್ಕೊಂಡಿದ್ದು, ಒಂದ್ 20 ಆಯ್ತು ಮಕ್ಕಳ ಎಜುಕೇಶನ್ಗಾಗಿ ಮಾಡ್ತಾ ಇರೋದು. ಮೇವಿಗೆ ಏನೇನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಹುಲ್ಲು ಬೆಳ್ಕೊಂಡಿದ್ನಿ, ಅಕ್ಕಪಕ್ಕ ಬೇರೆ ಬೇರೆ ಸೈಟ್ ಇದೆ, ಅಲ್ಲಿ ಹುಲ್ಲು ಬೆಳೆದು ಮತ್ತೆ ಪಕ್ಕದವ್ರ ಹತ್ರ ನೀರ್ ಕೇಳ್ಕೊಂಡು ಅದನ್ನೇ ಹಾಕೋದು. ನಿಮ್ ಜಮೀನಲ್ಲಿ ಮೇವನ್ನ ಬೆಳ್ಕೊಂಡಿಲ್ವಾ? ಜಮೀನೆಲ್ಲ ದೂರ ಉಂಟು, ಅದಕ್ಕೆ ಜಮೀನಲ್ಲಿ ಬೆಳ್ದಿಲ್ಲ, ಸ್ವಲ್ಪ ಬೆಳೆದಿದ್ವಿ, ಅಲ್ಲಿಂದ ತರದ್ ಕಷ್ಟ ಆಗುತ್ತಲ್ಲ, ಪಕ್ಕದಲ್ಲಿ ಖಾಲಿ ಉಂಟು, ಅವ್ರು ಕೊಟ್ಟಿದ್ದಾರೆ ಮಾಡ್ಕೊಳಕ್ಕೆ, ಅದರಲ್ಲೇ ಬೆಳೆದಿದ್ವಿ. ಖಾಲಿ ಸೈಟ್ಗಳಲ್ಲಿ ಎಂತೆಂತ ಹುಲ್ಲನ್ನ ಬೆಳೆಸ್ಕೊಂಡಿದ್ದಾರೆ? ಸೀಮೆ ಹುಲ್ ಮಾತ್ರ, ಕೆಂಪುದು ಸೀಮೆ ಹುಲ್ ಬರುತ್ತಲ್ಲ ಕೋತ್ರಿ ಅಂತ, ಅದನ್ನ ಬೆಳೆದಿದ್ದೀನಿ. ಅವ್ರಿಗೆ ಏನಾದ್ರು ಕೊಡ್ತೀರಾ? ಹೇಗೆ? ಏನು ಕೇಳಲ್ಲ ಅವರು, ಏನು ಬೇಡ ನೀವು ಮಾಡ್ಕೊಳ್ಳಿ ಅಂದವ್ರೆ. ಒಳ್ಳೇದೆ, ಮನೆ ಹತ್ರದಲ್ಲೇ ನಿಮಗೆ ಹುಲ್ ಸಿಗೋ ತರ ಆದ್ರೆ ಒಳ್ಳೇದೇ, ತಂದು ಹಾಕೋದು ಮತ್ತೆ ನಿಭಾಯಿಸ್ಕೊಂಡು ಹೋಗೋದು ಸುಲಭವೇ. ನೋಡಿ, ಅವರು ಸಹ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿರೋದನ್ನು ಒಂಥರ ಸಂತೋಷದ ಸಂಗತಿ. ಕೆಲವೊಬ್ರು ಸಣ್ಣ ಜಾಗದಲ್ಲಾದ್ರೂ ನಮ್ಗೆ ಇಷ್ಟು ಕೊಟ್ಬಿಡಿ ಅಥವಾ ಇಷ್ಟು ಹಾಲು ಕೊಡಿ ಅಂತ ಅನ್ಕೊಂಡು ಅಥವಾ ಸಗಣಿ ಕೊಡಿ ಇನ್ನೊಂದೇನೋ ಮಾಡಿ ಅನ್ಕೊಂಡು ಕೇಳೋದಿದೆ. ನೀವೇನಾದ್ರೂ ಅವ್ರಿಗೆ ಸಣ್ಣದಾಗಿ ಋಣ ತೀರ್ಸೋದು ಮಾಡ್ತೀರಾ? ಹೇಗೆ? ಏನಿಲ್ಲ, ಅವ್ರ ಹತ್ರದಲ್ಲೇ ಇಲ್ಲ, ದೂರ ದೂರ ಊರಲ್ಲಿದ್ದಾರೆ, ಅವ್ರು ಬರೋದೇ ಇಲ್ಲ, ಯಾವಾಗ್ಲಾರು ಬಂದಾಗ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಏನೋ ಕಳೆ ಗಿಡಗಳು ಅದು ಇದು ಬೆಳೆಯ ಬದಲಾಗಿ ಹುಲ್ಲು ಬೆಳ್ಕೊಂಡಿದ್ರೆ ಚೆನ್ನಾಗಿ ಇಟ್ಕೊಳ್ತಾರೆ ಅನ್ನೋ ಒಂದು ಭರವಸೆ ಅವ್ರಿಗಿದೆ ಅಲ್ವಾ? ಹೌದು, ಮತ್ತೆ ಸೈಟ್ ಎಲ್ಲ ಸೇಫ್ ಆಗಿರುತ್ತೆ ಅನ್ನೋ ನಂಬಿಕೆ ಅವ್ರಿಗೆ. ಹುಲ್ಲಿಗೆ ನೀರನ್ನ ಬೇರೆ ಕಡೆಯಿಂದ ತರ್ತೀರಾ ಅಥವಾ ಬರೇ ಮಳೆ ಆಶ್ರಯದಲ್ಲೇ ಹುಲ್ಲು ಬೆಳೆಯುತ್ತೆ? ಹೇಗೆ? ಇಲ್ಲ ಇಲ್ಲ, ಪಕ್ಕದ ಮನೆಯವರು ಬೋರ್ವೆಲ್ ಇಂದ ತಗೊಂಡು ಅವ್ರಿಗೆ 1000 ರೂಪೀಸ್ 500 ರೂಪೀಸ್ ಏನಾದ್ರೂ ಕೊಡ್ತೀವಿ, ಅವ್ರು ಬೇಡ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಹಾಲು ತಗೊಳ್ಳಿ ಅಂತೀವಿ, ಆದ್ರೂ ಬೇಡ ಅಂತಾರೆ ಅವರು, ಏನು ತಗೊಳ್ಳೋದಿಲ್ಲ. ಒಳ್ಳೇದೆ, ನೋಡಿ, ಸಿಗೋ ಜಾಗವನ್ನ ಉಪಯೋಗ ಮಾಡ್ಕೊಳ್ತದ್ರಿ, ಅನುಕೂಲ ಆಗ್ತಾ ಇದೆ. ಒಂದೇ ತರದ ಮೇವನ್ನ ಕೊಡ್ತೀರಾ ಅಥವಾ ಬೇರೆ ಮೇವನ್ನ, ಈ ಮೆಕ್ಕೆಜೋಳ ಅಥವಾ ಕಳೆ ಬೇರೆ ಬೇರೆ ಗಿಡಗಳನ್ನು ಹಾಕೊಳ್ಳೋದಿದ್ಯಾ ಮೇವಿಗಾಗಿ? ಒಣ ಮೇವು ಹಾಕ್ತಿವಿ, ಮತ್ತೆ ನಮ್ದೇ ಅದು ಹೊಲದಲ್ಲಿ ಜೋಳ ಬೆಳೆದಿದ್ವಿ, ಮೆಕ್ಕೆಜೋಳ, ಅದನ್ನ ಹಾಕ್ತಿವಿ, ಅದು ಹಾಕೋದ್ರಿಂದ ಹಾಲು ತುಂಬಾ ಜಾಸ್ತಿ ಆಗುತ್ತೆ, ಮತ್ತೆ ಜೋಳ ಬೆಳಿತೀವಲ್ಲ ಅದನ್ನ ಮಿಲ್ಕ್ ಮಾಡಿಸಿ ಫೀಡ್ ಜೊತೆ ಮಿಕ್ಸ್ ಮಾಡ್ಕೊಡ್ತೀವಿ. ಹಸಿ ಜೋಳ ಮತ್ತು ಒಣಜೋಳ ಎರಡನ್ನೂ ಹಾಕೊಳ್ತೀರಾ? ಹೇಗೆ? ಇಲ್ಲ, ಫೀಡು ಮತ್ತೆ ಪಾಲಿಶ್ ತೋಡ್ ಜೊತೆ ಜೋಳ ಮಿಲ್ ಮಾಡಿಸಿ ಹಾಕ್ತಿವಿ, ಮತ್ತೆ ಸ್ವಲ್ಪ ಹಿಂಡಿ ಹಾಕ್ತಿವಿ. ಹಸಿ ಮೇವು ಒಣಮೇವು ಹಾಗೆ ಹಿಂಡಿಯನ್ನು ಕೊಡೋದ್ರಿಂದ ದನಕರುಗಳು ಆರೋಗ್ಯವಾಗಿ ಬೆಳೆತವೆ ಮತ್ತೆ ಅನುಕೂಲನೂ ಆಗುತ್ತೆ. ಹೌದು. ಹೇಳಿ, ಹಾಲಿನ ಇಳುವರಿಗೆ ತಕ್ಕಂತೆ ನೀವು ಪಶು ಆಹಾರವನ್ನ ಕೊಡ್ತೀರಿ, ಎಷ್ಟೆಷ್ಟು ಕೊಡ್ತೀರಿ, ಅದನ್ನ ನಿಮ್ಮಲ್ಲೇ ಮಾಡ್ಕೊಳ್ತೀರಾ ಅಥವಾ ಏನಾದ್ರೂ ಖರೀದಿ ಮಾಡ್ಕೊಳ್ತೀರಾ? ಹೇಗೆ? ಖರೀದಿ ಮಾಡ್ಕೊಳ್ತೀವಿ, ಮತ್ತೆ 5 ಲೀಟರ್ ಕೊಡೋಕೆಲ್ಲ 2 ಕೆಜಿ ಕೊಡ್ತೀವಿ, ನಾಡು ದನಗಳಿಗೆಲ್ಲ 1/2 ಕೆಜಿ 1 ಕೆಜಿ ಅಷ್ಟೇ ಕೊಡೋದು, ಮೇವು ಚೆನ್ನಾಗಿ ಕೊಡ್ತೀವಿ. KMF ನವರದು ಫೀಡ್ ಸಿಗುತ್ತೆ, ನೀವು ಅಲ್ಲಿಂದ ತಗೊಳ್ತೀರಾ, ಡೈರಿಯಿಂದ ತೆಗೆದುಕೊಳ್ತೀರಾ ಅಥವಾ ಬೇರೆ ಖಾಸಗಿಯಿಂದ ಪಡ್ಕೊಳ್ತೀರಾ? ಖಾಸಗಿಯಿಂದ ಪಡ್ಕೊಳ್ತೀವಿ. ಈಗೆಲ್ಲ ಒಂದ್ ಚೀಲಕ್ಕೆ ಎಷ್ಟು ಬೆಲೆ ಇದೆ? 1,170 ಅಂತ ಹೇಳ್ತಾ ಇದ್ರು, ಅಷ್ಟೇ ಇರಬೇಕು. ಕೆಲವೊಬ್ರು ಮೆಕ್ಕೆಜೋಳವನ್ನ ನುಚ್ಚು ಮಾಡಿ ಕೊಡೋದಿದೆ, ಇನ್ನು ಬೇರೆ ಬೇರೆ ಕಾಳುಗಳನ್ನು ಉಪಯೋಗಿಸಿಕೊಂಡು ಪಶು ಆಹಾರವಾಗಿ ಬಳಕೆ ಮಾಡ್ಕೊಳ್ಳೋದಿದೆ, ನೀವು ಆ ತರ ಏನಾದ್ರು ಮಾಡ್ತಿದ್ದೀರಾ? ಹೇಗೆ? ಇಲ್ಲ, ಜೋಳ ಮಿಲ್ ಮಾಡಿ ಕೊಡ್ಸೋದು, ನುಚ್ಚು ತರ ಸ್ವಲ್ಪ ಹಸಿಟ್ ತರ ಬರುತ್ತೆ ಅದನ್ನೇ ಕೊಡ್ತೀವಿ. ಸಗಣಿ ಗೊಬ್ಬರ ಸಿಗುತ್ತೆ, ಗಂಜಲನೂ ಸಿಗುತ್ತೆ. ಏನ್ ಮಾಡ್ತೀರಿ, ಗಂಜಲವನ್ನ ಏನಾದ್ರೂ ಬಳಕೆ ಮಾಡ್ಕೊಳ್ತೀರಾ ಅಥವಾ ಬರೀ ಸಗಣಿಯನ್ನ ಗೊಬ್ಬರಕ್ಕೆ ಉಪಯೋಗಿಸ್ಕೊಳ್ತೀರಾ? ಹೇಗೆ ಗಂಜಲೇನು ಬಳಸ್ಕೊಳ್ತಾ ಇಲ್ಲ, ಆದ್ರೆ ಸಗಣಿ ಬಳಸ್ಕೊಳ್ತೀವಿ, ತೋಟಕ್ಕೆ ಹಾಕೊಳ್ತೀವಿ, ಚೆನ್ನಾಗುತ್ತೆ. ಐದಾರು ಟ್ಯಾಕ್ಟರ್ ಗೊಬ್ಬರ ತೋಟಕ್ಕೆ ಹಾಕೊಳ್ತೀವಿ. ದನಕರುಗಳನ್ನು ಇಟ್ಕೊಳ್ಳೋದ್ರಿಂದ ಮನೆಗೆ ಯಾವಾಗ್ಲೂ ಹಾಲು ಸಿಕ್ಕೆ ಸಿಗುತ್ತೆ, ಹಾಲಿನಿಂದ ಮಜ್ಜಿಗೆ ಮೊಸರು ಬೆಣ್ಣೆ ತುಪ್ಪ ಉಪಯೋಗಿಸ್ಕೊಳ್ಳಿಕ್ಕೆ ಅನುಕೂಲ. ಹಾಗೆ ಸಗಣಿ ಗೊಬ್ಬರ ಭೂಮಿಗೂ ಪ್ರಯೋಜನಕಾರಿ, ಕೃಷಿಗೆ ಇದು ಪೂರಕವಾಗಿ ನೆರವಾಗ್ತದೆ ಹೈನುಗಾರಿಕೆ. ಹಾಗಿಂದಾಗಿ ಕರುಗಳನ್ನ ಮಾರಾಟ ಮಾಡ್ತೀರಾ? ಹೇಗೆ ಮಾರ್ತೀವಿ, ಕಡಿಮೆ. ಈಗಂತೂ ಹೊರಿಗಳಿಗೆ ತುಂಬಾ, ಅದರಿಂದ ಮಾರದ್ ಕಡಿಮೆ. ಹೆಣ್ಣು ಕರುಗಳಾದ್ರೆ ಮಾರ್ತೀವಿ. ಈಗ ಗಂಡು ಕರುಗಳನ್ನ ಕೊಡಕ್ಕಾಗಲ್ಲ, ಇಟ್ಕೊಳಕ್ಕಾಗಲ್ಲ, ಅನ್ನೋ ತರ ಆಗ್ತದ ಹೇಗೆ? ಹೌದು, ಮಾರಕ್ ಆಗ್ತಾ ಇಲ್ಲ, ತಗೊಳ್ಳೋರು ಇಲ್ಲ, ಯಾರು ಅವನ್ನ ಎಂತ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಈಗ ಅದರಿಂದ ಸ್ವಲ್ಪ ಲಾಸ್ ಆಗುತ್ತೆ. ಹೆಣ್ಣು ಕರುನ ಯಾರಾದ್ರೂ ಕೇಳಿದ್ರು ಕೊಡ್ತೀರೇನಲ್ವಾ? ಹಾ, ಕೊಡ್ತೀವಿ. ಇತ್ತೀಚೆಗೆ ಯಾವ ಬೆಲೆಯಲ್ಲಿ ಮಾರಾಟ ಮಾಡಿದ್ರೆ ಹೆಣ್ಣು ಕರುಗಳನ್ನ? ಎಷ್ಟು ವಯಸ್ಸಿನಲ್ಲಿ ಕೊಟ್ಟಿದ್ರಿ? ಹೇಗೆ? ಈಗ ಸದ್ಯ ಕೊಟ್ಟಿಲ್ಲ, 2 ವರ್ಷದಿಂದ ಎಲ್ಲ 1-2 ಹಸುಗಳು ಮಾರಿದ್ವಿ. 15,000 18,000 ಆ ತರ. ಬೆಳಗ್ಗೆ ಹಾಲು ಎಷ್ಟು ಸಿಗುತ್ತೆ, ಸಾಯಂಕಾಲ ಹಾಲಿಂದು ಪರಿಸ್ಥಿತಿ? ಬೆಳಗ್ಗೆ 1-2 ಲೀಟರ್ ಮಾರ್ತೀವಿ, ಸಂಜೆ 1-7 ಲೀಟರ್ ಸಿಗುತ್ತೆ. ಮನೆಗೆ ಮತ್ತೆ ಕರುಗಳಿಗೆಲ್ಲ ಬೇಕಲ್ಲ, ಸಂಜೆ ಕರುಗಳಿಗೆ ತುಂಬಾ ಕೊಡ್ತೀವಿ, ಕರುಗಳು ಚೆನ್ನಾಗಿರ್ಲಿ ಅಂತ. ಬೆಳಗ್ಗೆ ಅಷ್ಟಕ್ಕಷ್ಟೇ ಕಡಿಮೆ ಕೊಡ್ತೀರಾ ಅಥವಾ ಸ್ವಲ್ಪ ಕೊಡ್ತೀರಾ, ಅಥವಾ ಎಷ್ಟೇ ಅಂತ ಅನ್ಕೊಂಡು ನಿಗದಿ ಮಾಡ್ಕೊಡ್ತೀರಾ ಹಾಲನ್ನ ಕರುಗಳಿಗೆ? ಸಾಯಂಕಾಲ ಎಷ್ಟು ನಿಗದಿ ಮಾಡ್ಕೊಳ್ತೀರಿ? ಸಾಯಂಕಾಲ 2 ಮೊಲೆ 3 ಮೊಲೆ ಫುಲ್ ಬಿಟ್ಟೆ ಬಿಡ್ತೀನಿ, ನಮಗೆ ಎಷ್ಟು ಬೇಕಷ್ಟೇ ಕರ್ಕೊಳ್ತೀನಿ. ಬೆಳಿಗ್ಗೆ ಸ್ವಲ್ಪನೂ ಬಿಡಲ್ಲ, ಚಿಕ್ಕ ಕರ್ಗೋ ಇದ್ದಾಗ ಸ್ವಲ್ಪ ಬಿಡ್ತೀವಿ, 1.5-2 ತಿಂಗಳಾದ್ಮೇಲೆ ಬೆಳಿಗ್ಗೆ ಬಿಡಲ್ಲ. ಸಂಜೆ ನಮಗೆ ಎಷ್ಟು ಬೇಕಷ್ಟೇ ಕರ್ಕೊಳ್ಳೋದು, ಡೈರಿಗೆ ಹೋಗೋ ಕಷ್ಟ ಆಗುತ್ತಲ್ಲ, ದೂರ ಆಗುತ್ತೆ, ಅದಕ್ಕೆ ನಮಗೆ ಎಷ್ಟು ಬೇಕಷ್ಟು ಕರ್ಕೊಂಡು ಕರ್ಗೋಳಿಗೆ ಬಿಟ್ಬಿಡ್ತೀನಿ ಅಲ್ಲ. ಓ, ಬೆಳಿಗ್ಗೆ ಹಾಲು ಬಿಡೋದಿಲ್ಲ ಕರುಗಳಿಗೆ, ಸಾಯಂಕಾಲ ಮಾತ್ರ ಚೆನ್ನಾಗಿ ಹೊಟ್ಟೆ ತುಂಬಾ ಕುಡಿಲ್ಲ ಅಂತ ಅನ್ಕೊಂಡು ಬಿಟ್ಬಿಡ್ತೀರಿ, ಅದೇ ತರ ಅಭ್ಯಾಸ ಮಾಡ್ತಾ ಇದೀರಿ ಅಲ್ವಾ? ಹೌದು, ಮತ್ತೆ ಡೈರಿಗೆ ಹೋಗೋದು ಪೆಟ್ರೋಲ್ ಖರ್ಚೆಲ್ಲ ತುಂಬಾ ಆಗುತ್ತಲ್ವಾ, ಅದಕ್ಕೆ ಮನೆಗಳಿಗೆ ಸ್ವಲ್ಪ ಕೊಟ್ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಇನ್ನು ಉಳಿದಿದ್ದೆಲ್ಲ ಕರುಗಳಿಗೆ ಕೊಡ್ತೀವಿ. ಹೇಗೆ ಅನ್ಸುತ್ತೆ ಈಗ ಬೆಳಗ್ಗೆ ಹಾಲು ಕರುಗಳಿಗೆ ಬಿಡೋದು ಅಥವಾ ಸಾಯಂಕಾಲ ಬಿಡೋದು, ಎರಡೂ ಸಾರಿ ಕೊಡೋದು ಉಪಯುಕ್ತ ಅಂತ ಹೇಳ್ತೀರಾ, ಅಥವಾ ಸಾಯಂಕಾಲ ಮಾತ್ರ ಸಾಕು, ಅಥವಾ ಬೆಳಗ್ಗೆ ಮಾತ್ರ ಸಾಕು, ಒಪ್ಪತ್ತು ಮಾತ್ರ ಸಾಕು ಅಂತ ಅನ್ಕೊಂಡು ಹೇಳ್ತೀರಾ ನಿಮ್ಮ ಅನುಭವದ ಪ್ರಕಾರ? ಇಲ್ಲ, ಬೆಳಗ್ಗೆ ಸಂಜೆ 2 ಕೊಡ್ಬೇಕು, ಸ್ವಲ್ಪ ಕರುಗಳು ದೊಡ್ಡವಾಗಿರೋದ್ರಿಂದ ಸಂಜೆ ಕೊಡ್ಬೋದು. ಬೆಳಗ್ಗೆ ಒಂದ್ ಸ್ವಲ್ಪ ಮಜ್ಜಿಗೆ ತಿಂಡಿ ಮತ್ತೆ ಹಸಿರುಲ್ಲೆಲ್ಲ ಹಾಕ್ತಿವಲ್ಲ, ಏನ್ ತೊಂದ್ರೆ ಆಗಲ್ಲ. ಚಿಕ್ಕ ಕರುಗಳಾದ್ರೆ ಕೊಡ್ಲೇಬೇಕು, ಬೆಳಗ್ಗೆ ಸಂಜೆ 2 ಹಾಲು ಕೊಡ್ಬೇಕು. ಎಷ್ಟು ತಿಂಗಳವರೆಗೆ ಸಣ್ಣ ಕರುಗಳಿಗೆ ಬೆಳಗ್ಗೆ ಮತ್ತು ಸಂಜೆ ಹಾಲನ್ನ ಕೊಡ್ತೀರಿ? 1.5-2 ತಿಂಗಳು ತನಕ ಕೊಡ್ತೀವಿ. ಅಂದ್ರೆ ನೀವಾಗಿ ಕರೆದು ಉಣಸಕ್ ಹೋಗಲ್ಲ, ಕೆಚ್ಚಲಿಗೆ ಬಿಟ್ಬಿಡ್ತೀರಲ್ವಾ? ಹೌದು, ಕೆಚ್ಚಲಿಗೆ ಬಿಡ್ತೀವಿ. ಕರುವಿನ ಬೆಳವಣಿಗೆ ಚೆನ್ನಾಗ್ತಾ ಇದೆ, ಹುಲ್ ತಿನ್ಲಿಕ್ಕೆ ಶುರುವಾಯ್ತು ಅಂತ ಅನ್ಕೊಂಡು ಗಮನಿಸಿಕೊಂಡು ನೀವು ಬೆಳಗ್ಗೆದ್ದು ಕಡತ ಮಾಡಿ ಸಾಯಂಕಾಲಕ್ಕೆ ಬಿಡ್ತೀರಿ. ಹಿತವಾಗಿ ಕೊಡೋದ್ರಿಂದ ಕರುಗಳು ಚೆನ್ನಾಗಿ ಬೆಳವಣಿಗೆ ಆಗ್ತವೆ. ನಿಮ್ಮಲ್ಲೆಲ್ಲ ಎಷ್ಟು ತಿಂಗಳಿಗೆ ಅಥವಾ ಎಷ್ಟು ವಯಸ್ಸಿಗೆ ಪ್ರಾಯಕ್ಕೆ ಬರ್ತವೆ ಕರುಗಳು? ನಾಡ ದನಗಳೇ 1.5 ವರ್ಷಕ್ಕೆ ಬರ್ತವೆ. ಇವೆಲ್ಲ ಅಂದ್ರೆ 1 ವರ್ಷದ್ಮೇಲೆ 8 ತಿಂಗಳು 2-2.5 ಒಳಗೆ ಸಾಕು ತರ ಬರ್ತವೆ. ಚೆನ್ನಾಗಿ ಸಾಕಿದ್ರೆ ಚೆನ್ನಾಗಿ ಬೇಗ ಬರ್ತವೆ. ಏನಂತಾರೆ ಅಪ್ಪ ಅಮ್ಮ ಅಥವಾ ತವರು ಮನೆ ಕಡೆ, ಚುಡಾಮಣಿಯವರು ಅಥವಾ ಮಂಜುಳ ಹೀಗೆ ತೊಡಸ್ಕೊಂಡಿದ್ದಾರೆ ಅಂತ ಅವರು ಗಮನಿಸಿದರೆ, ನೋಡಿದರೆ, ಇಲ್ಲಿ ಬಂದು ಗಮನಿಸಿ ಏನಮ್ಮ ಹೀಗಿದ್ಯಾ ಅಂತ ಹೇಳಿರ್ಬೇಕು ಅಥವಾ ಬೆನ್ತಟ್ಟಿರ್ಬೇಕು ಅಥವಾ ಏನ ಅವರು ಪ್ರತಿಕ್ರಿಯೆಯನ್ನ ನೀವು ಗಮನಿಸಿದ್ರಿ? ಎಲ್ಲರೂ ಪರವಾಗಿಲ್ಲ ಅಂತ ಹೇಳ್ತಾರೆ, ಹೋ ಪರವಾಗಿಲ್ಲ ಮಾಡ್ತಿದ್ಯಾ ಅಂತ ಖುಷಿ ಪಡ್ತಾರೆ. ಆದ್ರೆ ತುಂಬಾ ರಿಸ್ಕಿ ಕೆಲಸ ಅಲ್ವಾ, ಸ್ವಲ್ಪ ನೋಡ್ಕೊಂಡ್ ಮಾಡು, 1 ವರ್ಷ ಮಾಡಿದ್ಯಾ ನಿಲ್ಸ್ಬಿಡು ಸಾಕು ಅಂತಾರೆ. ನಾನಿಲ್ಲ, ಚೆನ್ನಾಗಿ ಗಟ್ಟಿಯಾಗಿರೋರಿಗೆ ಮಾಡುವ ಅಂತ. ನೋಡಿ ಎಷ್ಟೋ ಜನ ಗಟ್ಟಿ ಇರುವಾಗ್ಲೇ ಬೇಡ ಬೇಡ ಅಂತ ಹೇಳ್ತಾರೆ. ತಾವು ಹೇಳಿದಂಗೆ ನಿಜ, ಮೆತ್ತಗಾಗೋ ತನಕ ನಾವು ಕೆಲಸ ಮಾಡ್ಕೊಂತ ಹೋದ್ರೆ ಒಳ್ಳೇದೆ, ಲವಲವಿಕೆಯಿಂದ ಜೀವನ ಮಾಡಬಹುದು, ಅನುಕೂಲನೂ ಆಗುತ್ತೆ, ಇದನ್ನು ಬೇರೆಯವರಿಗೇನು ತೊಂದರೆ ಕೊಡೋದಲ್ಲ. ಹೈನುಗಾರಿಕೆ ಕುಟುಂಬಕ್ಕೂ ಮತ್ತು ಕೃಷಿಗೂ ಪ್ರಯೋಜನಕಾರಿ. ನಿಮ್ಮ ಯಜಮಾನರದ್ದು ಮಕ್ಕಳದ್ದು ಸಹಕಾರ ಹೇಗೆ ಸಿಗ್ತಾ ಇದೆ ಹಸುಗಳ ಸಾಕಾಣಿಕೆಯಲ್ಲಿ? ಪರವಾಗಿಲ್ಲ, ಸಹಾಯ ಮಾಡ್ಕೊಡ್ತಾರೆ, ಯಾವ ಕೆಲಸ ಹೇಳಿದ್ರು ಮಾಡ್ಕೊಡ್ತಾರೆ. ಅಗ್ನಿ ತೆಗೆಯೋದು ಮಾಡೋದು ಎಲ್ಲ ಮಗ ಮಾಡ್ತಾನೆ. ಯಜಮಾನರು ಸ್ವಲ್ಪ ಹುಲ್ಲು ತಂದ್ಕೊಡ್ತಾರೆ, ತುಂಬಾ ರಿಸ್ಕಿ ತಗೊಳ್ಳಲ್ಲ, ಸ್ವಲ್ಪ ಸಹಾಯ ಮಾಡ್ತಾರೆ. ಡೈರಿ ಹಾಲು ಹಾಕೋದು ಎಲ್ಲ ಮಾಡ್ತಾರೆ ಹಸ್ಬೆಂಡ್. ಅದೇ, ಮತ್ತೆ ಅವ್ರ ಜವಾಬ್ದಾರಿಗಳು ಬೇರೆ ಬೇರೆ ಇರುತ್ತೆ, ಮಕ್ಕಳು ಓದೋದು ಮಾಡೋದು ಇಟ್ಕೊಂಡು ಎಷ್ಟಾದ್ರೂ ಸಹಾಯ ಮಾಡ್ತಾರಲ್ಲ ಅನ್ನೋದು ಒಂದು. ಮತ್ತೆ ನಿಮಗೂ ಸಾಮರ್ಥ್ಯ ಇದೆ, ಆಸಕ್ತಿ ಇದೆ. ಈಗ ಎಷ್ಟೋ ಸಾರಿ ಆಸಕ್ತಿ ಮತ್ತು ಸಾಮರ್ಥ್ಯ ಚೆನ್ನಾಗಿತ್ತಂದ್ರೆ ಇಬ್ರು ಕೆಲಸ ಒಬ್ರು ಮಾಡ್ಕೊಂಡು ಹೋಗ್ತಾರೆ, ಖುಷಿಯಿಂದ ಜೀವನ ಮಾಡೋದಿದೆ, ಯಾರಿಗೇನು ಅಂತ ಸಮಸ್ಯೆ ಆಗುದಿಲ್ಲ. ನಿಮಗೂ ತೊಂದರೆಗಳಿತ್ತಂದ್ರೆ ಬೇರೆಯವರು ಮಾಡೋದು ಸಾಕಾಗಲ್ಲ, ಯಾಕಾದ್ರೂ ಮಾಡ್ತಾ ಇದೀನಿ ಅನ್ನೋ ತರ ಆಗ್ಬಿಡುತ್ತೆ. ಆದ್ರೂ ಸಂತೋಷದಿಂದ ಹಸುಗಳನ್ನ ಸಾಕೊಂಡು ಹೋಗ್ತಾ ಇದ್ರಿ, ಅನುಕೂಲಗಳನ್ನು ಪಡ್ಕೊಂಡಿದ್ರಿ, ಕೈಗೆ ಕಾಸನು ಉಳಿತದಲ್ವಾ? ಮುಕ್ಕಾಲ್ ಭಾಗೆಲ್ಲ ಉಳಿಯುತ್ತೆ, ನೀಟಾಗಿ ಹುಲ್ಲು ಎಲ್ಲ ಚೆನ್ನಾಗಿ ಬೆಳೆದ್ರೆ ಉಳಿಯುತ್ತೆ. ಹೇಳ್ತಾ ಇದ್ರಿ ನಿಮ್ಮ ಮನೆ ಹತ್ರ ಇರುವ ಸೈಟ್ ಗಳಲ್ಲಿ ಹುಲ್ಲನ್ನ ಬೆಳೆಸಿ ಬಳಕೆ ಮಾಡ್ಕೊಳ್ತಾ ಇದೀನಿ ಅಂತ. ಎಷ್ಟು ಜನರದ್ದು ಸೈಟ್ ಉಪಯೋಗಿಸ್ಕೊಂಡಿದ್ದೀರಿ? 2 ಜನದ್ದು. 2 ಜನದ್ದು ಸಾಕಾಗುತ್ತಾ? ಸಾಕಾಗುತ್ತೆ, ಸಾಕಾಗದಿದ್ರೆ ನಮಗೆ ಕಣಕ್ಕೆಲ್ಲ ಜಾಗ ಇಲ್ಲ ಇಲ್ಲಿ, ನಾವು ಸೈಟ್ ಅಲ್ಲಿ ಇರೋದ್ರಿಂದ 2 ಜನದ ಸೈಟ್ ಬಳಕೆ ಮಾಡ್ಕೊಂಡಿದ್ವಿ. 2 ಜನದ ಸೈಟ್ ಅಂತಂದ್ರೆ ಎಷ್ಟು ಉದ್ದ ಆಗಲ್ಲ? 22.5 ಸೆಂಟ್ ಬರುತ್ತೆ. 10 ಎಕರೆ ಆದಂಗಾಯ್ತು, 2 ಸೇರಿ 1/2 ಎಕರೆನ? 1/2 ಎಕರೆ ಉಂಟು. ಒಳ್ಳೇದೇ ನೋಡಿ. ಅಂದ್ರೆ ಅವಕಾಶಗಳನ್ನು ಹುಡುಕಿಯಂತ ಹೋದ್ರೆ ಅಥವಾ ನಮ್ಮ ಕಸಬಿಗೆ ಪೂರಕವಾಗಿ ದಾರಿಗಳನ್ನು ಹುಡುಕಿಯಂತ ಹೋದ್ರೆ ಸಿಕ್ಕೇ ಸಿಗುತ್ತೆ, ಪ್ರಯತ್ನಗಳು ಆಗ್ತಾ ಇರಬೇಕು. ಖುಷಿ ಆಯ್ತು ಮಂಜುಳವ್ರೆ, ಹಸುಗಳ ಸಾಕಾಣಿಕೆಯಲ್ಲಿ ಅನುಭವಗಳನ್ನ ಹಂಚಿಕೊಂಡ್ರಿ. ಇವುಗಳ ಆರೈಕೆ ಬಗ್ಗೆ ಸ್ವಲ್ಪ ಹೊತ್ತು ನಾವು ಮಾತಾಡಬಹುದಂತ ಅನ್ಸುತ್ತೆ. ಈಗ ಈ ಭಾಗದಲ್ಲಿ ಕುಶಾಲನಗರ ತಾಲೂಕು ಅತ್ತೂರು ಗ್ರಾಮಕ್ಕೆ ಒಳಪಡುವ ನಿಮ್ಮ ಮನೆಯಲ್ಲಿ ನಾವು ಕೂತ್ಕೊಂಡು ಮಾತಾಡ್ತಾ ಇದೀವಿ, ವಿಚಾರ ತಿಳಿಸ್ತಾ ಇದ್ರಿ. ಏನಾದ್ರೂ ಆರೋಗ್ಯದ ಸಮಸ್ಯೆಗಳು ಬರ್ತವ ಅಥವಾ ಬರದಂಗೆ ಏನಾದ್ರೂ ಕೆಲಸ ಮಾಡ್ತೀರಾ? ಹೇಗೆ ನಮ್ಮ ರೈತ ಬಾಂಧವರಿಗೆ ಆಸಕ್ತರಿಗೆ ತಿಳಿಸ್ಕೊಡಿ. ಅಂತ ತೊಂದ್ರೆ ಏನಾಗೋದಿಲ್ಲ, ಆರೋಗ್ಯವಾಗಿರ್ತವೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಯಾವ ಕಾಯಿಲೆಗಳು ಕಾಣಿಸ್ಕೊಳ್ಳೋದಿಲ್ಲ. ಕೊಟ್ಟಿಗೆ ಎಲ್ಲ ಕ್ಲೀನ್ ಆಗಿ ಇಟ್ಕೋಬೇಕು, ಮತ್ತೆ ಹೊಟ್ಟೆಗೆ ಚೆನ್ನಾಗಿ ಫುಡ್ ಕೊಡೋದ್ರಿಂದ ಯಾವ ರೋಗನು ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಹೊಟ್ಟೆಗೆ ಒಳ್ಳೆ ಫುಡ್ ಕೊಡಬೇಕು ಅಂತ ಹೇಳ್ತಾ ಇದ್ರಿ, ಎಂತ ಫುಡ್ ಇನ್ನೊಂದ್ಸಾರಿ ನಮ್ಮ ಶ್ರೋತೃಗಳಿಗೆ ಹೇಳಿ. ಪೀಡು ಹುಲ್ಲು ಎಲ್ಲ ಹೊಟ್ಟೆ ತುಂಬಾ ಚೆನ್ನಾಗಿ ಕೊಡ್ಬೇಕು. ಅದು ಕೊಡ್ಲಿಲ್ಲ ಅಂದ್ರೆ ವೀಕ್ನೆಸ್ ಆಯ್ತವೆ, ಬಿದ್ದು ಹೋಯ್ತೇವೆ, ಅದು ಇದು ರೋಗ ಬರುತ್ತೆ, ಕರು ಹಾಕ್ಲಿಕ್ಕೂ ಆಗಲ್ಲ, ಅದರಿಂದ ಕಷ್ಟ ಆಗುತ್ತೆ. ಮತ್ತೆ ಆಗಿದ್ದಾಗೆ ಸ್ನಾನ ಮಾಡಿಸೋದು, ಅವುಗಳನ್ನ ಪ್ರೀತಿಯಿಂದ ಕಾಣೋದು, ಅವುಗಳ ಜೊತೆಗೆ ಒಂಥರ ಆತ್ಮೀಯತೆ ಬೆಳೆಸ್ಕೊಳ್ಳೋದು, ಇವು ಸಹ ಮುಖ್ಯವಾದವೆ. ಹೌದು, ಚೆನ್ನಾಗಿ ನೋಡ್ಕೊಳ್ತೀವಿ ಪ್ರೀತಿಯಿಂದ. ಕರು ಹಾಕಿದ ತಕ್ಷಣ ಗಿಣದ ಹಾಲು ಕೊಡಬೇಕಂತ ಹೇಳ್ತಾರೆ. ಕರುವಿಗೆ ಅರ್ಧ ಗಂಟೆ ಒಳಗಡೆ ಕೊಟ್ರೆ ಇನ್ನೂ ಒಳ್ಳೇದಂತ ಮಾತಾಡೋದಿದೆ, ನೀವು ಹೇಗೆ ನೋಡ್ಕೊಳ್ತೀರಿ? ನಾವು ಕರು ಹಾಕಿದ ತಕ್ಷಣನೇ ಕುಡಿಸ್ತೀವಿ, ಅದು ಎಷ್ಟು ಕುಡಿಬೇಕು ಅಷ್ಟು ಬಿಟ್ಟ ಮೇಲೆ ನಾವು ಹಾಲು ಕರೆಯೋದು. ಫುಲ್ಲು ಕುಡಿಬೇಕು, ಅದು ಬೇಡ ಅಂತ ಬಿಟ್ಟಾಗ ನಾನು ಉಳಿದಿದ್ದು ಕರ್ಕೊಳ್ತೀನಿ, ಆಗ ಕರು ಗಟ್ಟಿಯಾಗಿರುತ್ತೆ ಅಂತ ನನ್ನ ಇದು. ಒಳ್ಳೇದೇ ನೋಡಿ. ಈಗ ಹಸುಗಳನ್ನ ಸಾಕ್ತಾ ಇದ್ರಲ್ರಮ್ಮ, ಅವನ್ನ ಸಾಕ್ಲಿಕ್ಕೆ ಅಂತ ಅನ್ಕೊಂಡು ಅಥವಾ ಮೇಯ್ಸ್ಲಿಕ್ಕೆ ಅಂತ ಅನ್ಕೊಂಡು ನೀವೇನಾದ್ರೂ ಸಮಯ ಮೀಸಲು ಇಟ್ಕೊಳ್ತೀರಾ ಅಥವಾ ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಿ? ಇಲ್ಲ, ನಾವು ಬೆಳಿಗ್ಗೆ 8 ಗಂಟೆಗೆಲ್ಲ ಹೊರಗಡೆ ಬಿಟ್ಬಿಡ್ತೀವಿ, ಅವೇ ಮೇಯ್ಕೊಂಡು 4 ಗಂಟೆ 5 ಗಂಟೆ ಒಳಗಡೆ ಮನೆಗೆ ಬರ್ತವೆ. ಬೆಳಿಗ್ಗೆ ಕೊಟ್ಟಿಗೆಯಲ್ಲಿ ಎಷ್ಟು ಹೊತ್ತರ ತನಕ ಇಟ್ಕೊಳ್ತೀರಿ? 8 ಗಂಟೆ ತನಕ. ಈಗ ಮಳೆಗಾಲ ಬೇಸಿಗೆ ಕಾಲ ಅನ್ನೋ ತರ ಏನಾದ್ರೂ ವಿಂಗಡಣೆ ಮಾಡ್ಕೊಳ್ತೀರಾ ಅಥವಾ ಯಾವಾಗ್ಲೂ 8 ಗಂಟೆಗೆ ಬಿಟ್ಟು ಹೊರಗಡೆ ಮೇಯ್ಕೊಂಡು ಬರ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ಹೇಗೆ? ತುಂಬಾ ಮಳೆ ಇದ್ರೆ 10-10:30 ಬಿಡ್ತೀವಿ, ಮಳೆ ಇಲ್ಲ ಅಂದ್ರೆ 8 ಗಂಟೆಗೆಲ್ಲ ಬಿಟ್ಬಿಡ್ತೀವಿ. ಎಲ್ಲೆಲ್ಲಿ ಹೋಗ್ತಾವ ಅಂತ ಅನ್ಕೊಂಡು ಗಮನಿಸ್ತಾ ಇರ್ತೀರಾ? ಇಲ್ಲ, ಜಾಗ ವಿಶಾಲವಾಗಿದೆಯಲ್ಲ, ಮೇಯ್ಕೊಂಡು ಬರ್ತವೆ, ಎಲ್ಲೂ ಹೋಗಲ್ಲ ಅವು. ಕೆಲವೊಂದ್ಸಾರಿ ಅಪರೂಪಕ್ಕೆ ವ್ಯತ್ಯಾಸ ಆಗೋದಿದೆ, ನೀವು ಹೇಗೆ ಅದ್ರ ಬಗ್ಗೆ ಗಮನ ಹರಿಸಿದಿರಿ? ಅಂದ್ರೆ ಅವಕ್ಕೆ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತೀವಲ್ಲ, ಅದು ಯೋಚನೆ ಇಟ್ಕೊಂಡು ಬಂದ್ಬಿಡ್ತಾವ ಮನೆಗೆ ಬೇಗ. ಸರಿಯಾಗಿ 4 ಗಂಟೆಗೆ ಬರ್ತವ? ಹೇಗೆ ಬರ್ತವೆ? 5 ಗಂಟೆ ಒಳಗಡೆ ಬಂದು ಮನೆ ಸೇರ್ತವೆ. ಇಲ್ಲೇನು ಕಳ್ತನ ಆಗೋದು ಅಥವಾ ಇನ್ನು ಕಾಡು ಪ್ರಾಣಿಗಳ ಹಾವಳಿ ಕರುಗಳನ್ನ ತೊಂದರೆ ಮಾಡೋದು ಅಥವಾ ಇನ್ನು ಸಮಸ್ಯೆ ಏನಿಲ್ಲ ಅಂತ ಅಥವಾ ಏನಾದ್ರೂ ಬೇರೆಯವ್ರದ್ದು ಆಗಿದೆ ನಮ್ದೇನು ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ? ಉಂಟಂತೆ ಊರಲ್ಲಿ ಬೇರೆಯವ್ರದ್ದೆಲ್ಲ, ನಮ್ದೇ ಯಾವ್ದು ಸಮಸ್ಯೆ ಏನೂ ಆಗಿಲ್ಲ. ಮೇಲಿಕ್ಕೆ ಹೋದವು ಎಷ್ಟು ದೂರದವರೆಗೆ ಹೋಗ್ತಾವ ಅಂತ ಅನ್ಕೊಂಡು ಗಮನಿಸ್ತಾ ಇರ್ತೀರೇನ ಅಲ್ವಾ? ಹೌದು, ಕೋಟಸ್ಗಳ ಕಡೆ ಎಲ್ಲ ಮತ್ತೆ ಡ್ಯಾಮ್ ಹತ್ರ ಅಲ್ಲಿ ತನಕ ಹೋಗಿ ಮೇಯ್ಕೊಂಡ್ಬರ್ತವೆ. ಎಲ್ಲ ಸಹಜವಾಗಿ ಬೆಳೆದಿರುವ ಹುಲ್ಲು ಕಳೆಗಳನ್ನ ತಿನ್ನೋದ್ರಿಂದ ಚೆನ್ನಾಗಿ ಸದೃಢವಾಗಿ ಬೆಳಿತವೆ, ಮತ್ತೆ ಹಾಲನ್ನು ರುಚಿಕರವಾಗಿರ್ತದೆ ಅಂತ ಅನ್ಸುತ್ತೆ. ಹೌದು, ಹಾಲು ಸ್ವೀಟ್ ಆಗಿ ಚೆನ್ನಾಗಿರುತ್ತೆ. ಜನ ಏನಂತಾರೆ ಈಗ ಪಾಕೆಟ್ ಹಾಲಿಗೂ ನಿಮ್ಮ ಹಸು ಹಾಲಿಗೂ ಅದರ ರುಚಿ, ಮತ್ತೆ ಅವರು ಬೆಣ್ಣೆ ಅಥವಾ ತುಪ್ಪ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಎಂತ ಹಾಲು ಕೊಡ್ತದ್ರ ಅಂತ ಅನ್ಕೊಂಡು ಹೇಳೋದಿದೆ, ಅವರ ಪ್ರತಿಕ್ರಿಯೆ ಏನು? ಹಾಲು ಚೆನ್ನಾಗಿರುತ್ತೆ, ಬೆಣ್ಣೆ ಎಲ್ಲ ಬರುತ್ತೆ, ತುಂಬಾ ಚೆನ್ನಾಗಿದೆ ಹಾಲು ಅಂತ ಹೇಳ್ತಾರೆ. ಕೆಲವೊಂದ್ ಕಡೆಗೆ ಹಾಲಿಂದು ಮಾರಾಟ ಕಷ್ಟ ಆಗ್ತದೆ, ಬೆಣ್ಣೆ ತುಪ್ಪ ಮಾಡಿ ಮಾರಾಟ ಮಾಡ್ತೀವಿ ಅಂತ ಅನ್ಕೊಂಡು ಮಾತಾಡೋದಿದೆ, ನೀವು ಆ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಅಥವಾ ಹಾಲು ಮಾರಾಟ ಆಗೋದ್ರಿಂದ ನಮ್ಗೇನು ತೊಂದ್ರೆ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಹಾಲು ಮಾರಾಟ ಮಾಡೋದೇ ಸುಲಭ, ಬೆಣ್ಣೆ ಮಾಡೋದೆಲ್ಲ ಸ್ವಲ್ಪ ಶ್ರಮ ಆಗುತ್ತೆ, ಅದರಿಂದ ಹಾಲು ಮಾರಾಟನೇ ಮಾಡ್ತೀವಿ ನಾವು. ಮನೆ ಬಳಕೆಗೆ ಯಾವಾಗ್ಲೂ ತುಪ್ಪ ಬೆಣ್ಣೆ ಹಾಲು ಮೊಸರು ಮಜ್ಜಿಗೆ ಸಿಕ್ಕೇ ಸಿಗುತ್ತಲ್ವಾ? ಹೌದು, ನಮ್ಮನೆಗೆಲ್ಲ ಬೆಣ್ಣೆ ತುಪ್ಪ ಹಾಲು ಎಲ್ಲ ಸಮೃದ್ಧಿಯಾಗಿ ನಾವು ಉಪಯೋಗಿಸಿ ಉಳಿದಿದ್ದು ಮಾರೋದು. ಅಂದ್ರೆ ವರ್ಷವಿಡೀ ಒಂದ್ ಗಬ್ಬ ಆಯ್ತಂದ್ರೆ ಇನ್ನೊಂದು ಹಾಲು ಕೊಡ್ತಾ ಇರತ್ತೆ, ಇನ್ನೊಂದು ಗಬ್ಬ ಆಗ್ತದೆ, ಹೇಗೆ ಮಾಡ್ಕೊಂತೀರಾ? ಹೇಗೆ? ಹೌದು, ಯಾವಾಗ್ಲೂ ಇರ್ತದೆ ಮನೆಯಲ್ಲಿ. ಬೆಣ್ಣೆ ಮಾಡಿ ತುಪ್ಪ ಮಾಡಿ ಕೊಡೋ ಆಲೋಚನೆ ಇಟ್ಕೊಂಡಿಲ್ಲ ಅಥವಾ ಪ್ರಯತ್ನ ಮಾಡಿಲ್ಲ? ಮತ್ತೆ ಮನೆ ಬಳಕೆಗೆ ಸಾಕಷ್ಟು ನಿಮಗೆ ಹಾಲು ಇಟ್ಕೊಳ್ಳೋದ್ರಿಂದ ನಿಮ್ಮ ಮನೆಗೂ ತುಪ್ಪ ಬೆಣ್ಣೆ ಸಿಕ್ಕಿದ್ದೆ ಅನುಕೂಲ ಆಗ್ತದೆ, ಇನ್ನು ನೆಂಟರಿಗೆ ಅವರಿವ್ರಿಗೆ ಕೊಡ್ಲಿಕ್ಕೂ ಸ್ವಲ್ಪ ಇಟ್ಕೊಳ್ತೀರಾ? ಇಲ್ಲ, ನಮ್ಮನೆ ಬಳಕೆಗೆ ಮಾತ್ರ ಸಾಕಾಗುತ್ತೆ, ತುಪ್ಪ ಬೆಣ್ಣೆ ಎಲ್ಲ ಮಕ್ಕಳಿಗೆ ಸಾಕಾಗಷ್ಟು ಇಟ್ಕೋತೀವಿ ಅಷ್ಟೇ, ತುಂಬಾ ಜಾಸ್ತಿ ಇಟ್ಕೊಳ್ಳೋದಿಲ್ಲ. ತವ್ರ ಮನೆಯಲ್ಲಿ ದನ ಸಾಕ್ಲಿಲ್ಲೇನೋ, ಕೊಟ್ಟಿಗೆಗೆ ಹೋಗ್ಲಿಲ್ಲೇನೋ? ಇಲ್ಲ, ಹೋಗ್ಲಿಲ್ಲ, ದನಗಳು ತೀವಿ ತೀವಿ ಮಾಡ್ತವೆ ಅಂತ ಅವ್ರಿಗೆ ಭಯ ಇರ್ತದಲ್ಲ, ಮಕ್ಕಳು ಅಂತ ಕಳಿಸ್ತಾ ಇರ್ಲಿಲ್ಲ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಮಹಿಳೆಯರಿಗೆ ಯುವತಿಯರಿಗೆ ಏನ್ ಹೇಳ್ತೀರಿ? ಕೃಷಿ ಕೆಲಸಗಳು, ದನದ ಸೇವೆ, ಆ ಮೂಲಕ ಪ್ರಯೋಜನ, ನಿಮ್ಮ ಅನಿಸಿಕೆಗಳು ಏನು? ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡೋದಕ್ಕಿಂತ ಮನೇಲಿ ದನ ಸಾಕೊಂಡಿದ್ರೆ ನಾವು ಸ್ವಲ್ಪ ರೆಸ್ಟ್ ಮಾಡಬಹುದು ಮನೇಲಿ, ಹೋದ ಕಡೆ ಎಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೇಳ್ದಷ್ಟು ಕೆಲಸ ಮಾಡ್ಕೊಂಡು ಬರ್ಬೇಕು, ಆದ್ರೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಅದೇ ಮನೇಲಿ ದನ ಕರು ನೋಡ್ಕೊಂಡಿದ್ರೆ ನಾವು ಸ್ವಲ್ಪ ರೆಸ್ಟ್ ಮಾಡಬಹುದು, ಚೆನ್ನಾಗಿರ್ಬೋದು ಅಂತ ನನ್ನ ಅನಿಸಿಕೆ. ರೆಸ್ಟ್ ಅಂತಂದ್ರೆ ಆರಾಮಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಹೌದು. ಅಂದ್ರೆ ಮನೆ ಕೆಲಸಗಳು ಚೆನ್ನಾಗ್ತವೆ, ಮತ್ತೆ ಮಕ್ಕಳು ಕೆಲಸಗಳು, ನಿಮ್ ಕೆಲಸ, ಆಮೇಲೆ ಈ ಕಡೆ ಪ್ರಾಣಿಗಳು ಬೆಳೆದಂಗಲ್ಲ, ಕರು ಹಾಕಿದಂಗಲ್ಲ, ಅವು ಹಾಲು ಕೊಟ್ಟಂಗಲ್ಲ, ಅದ್ ಮಾರಾಟ ಮಾಡಿ ಪ್ರತ್ಯೇಕವಾಗಿ ದುಡ್ಡು ಇಟ್ಕೊಳ್ಳೋದು, ಖರ್ಚಿಗೆ ಬಳಸ್ಕೊಳ್ಳೋದು. ಹೀಗೆ ಹರೀಶ್ ಅವರು ಹೇಳ್ತಾ ಇದ್ರು, ನನ್ನ ಶ್ರೀಮತಿ ಪೂರ್ಣ ಹಸುಗಳನ್ನ ಕೊಡೋದು ವರ್ಷಕ್ಕೆ ಏನಿಲ್ಲ ಅಂದ್ರೂ 50,000-60,000 ರೂಪಾಯಿ 1,00,000 ತನಕ ದುಡ್ಡು ಇಟ್ಕೊಳ್ತಾರೆ, ಹಾಗೆ ಹೀಗೆ ಅಂತ ಅನ್ಕೊಂಡು. ಅವ್ರಿಗೇನು ಲೆಕ್ಕಾಚಾರ ಹೇಳ್ತೀರಾ ಅಥವಾ ಅವ್ರೇನ್ ಕೇಳೋದಿಲ್ಲ? ಹೇಗೆ ಅವ್ರೇನ್ ಕೇಳೋದಿಲ್ಲ. ಮೊದ್ಲು ತುಂಬಾ ಕಷ್ಟ ಆಯ್ತು, ಅದರಿಂದ ನಾವು ದನಕರು ಸಾಕಿದ್ವಿ, ಮಕ್ಳ ಎಜುಕೇಶನ್ ಎಲ್ಲ ಅದರಲ್ಲೇ ಆಯ್ತು, ಅದರಿಂದ ಅವರು ಅದ್ರ ಬಗ್ಗೆ ಕೇಳಕ್ ಬರೋದಿಲ್ಲ. ಮತ್ತೆ ದುಡ್ಡೆಲ್ಲ ನಾವೇ ಇಟ್ಕೊಳ್ಳೋದು, ಅವ್ರಿಗೇನ್ ಕೊಡಲ್ಲ. ನಮ್ಗೆ ಏನ್ ಬೇಕು ಏನ್ ಬೇಡ ಮಕ್ಳಿಗೂ ಆದ್ರೂ ನಾವು ಸಹಾಯ ಮಾಡ್ತೀವಿ ಎಜುಕೇಶನ್ಗೆಲ್ಲ, ಅದರಿಂದ ಇಬ್ರು ಸೇರಿ ಮಾಡ್ತೀವಿ. ಈಗ ಹಸುಗಳಿಗೆ ಹಿಂಡಿ ಖರೀದಿ ಮಾಡ್ತೀರಿ, ಮತ್ತಿನ್ನು ಸಣ್ಣ ಪುಟ್ಟ ಖರ್ಚುಗಳು ಬಂದ್ರೆ ಹರೀಶಣ್ಣ ವಹಿಸ್ಕೊಳ್ತಾರ, ನೀವು ವಹಿಸ್ಕೊಳ್ತೀರಾ? ಅದೆಲ್ಲ ನಾನೇ ನೋಡುದು. ನಿಜ, ಹಾಲಿಂದ ಬಂದಿದ್ದು ದುಡ್ಡು ನಿಮ್ ಕಡೆಗೆ ಸೇರ್ಕೊಂಡಾಗ ಖರ್ಚನ್ನು ನೀವೇ ಮಾಡ್ಬೇಕನ್ನೋ ಒಂದು ಆಲೋಚನೆ ಅಥವಾ ಸಹಜವಾದ ಲೆಕ್ಕಾಚಾರ, ಅದು ಒಳ್ಳೇದೇ. ಒಟ್ಟಾರೆ ವರ್ಷಕ್ಕೆ ಖರ್ಚೆಲ್ಲ ತೆಗೆದು ನಿಮ್ಮ ಪರಿಶ್ರಮನ ಬದಿಗಿಟ್ಕೊಂಡು ಕೈಗೆ ಎಷ್ಟು ಉಳಿಸ್ತೀರಿ, ಖರ್ಚುಗಳಿಗೆ ಆರಾಮಾಗಿ ದುಡ್ಡು ಸಿಗ್ತದ, ಏನಂತೀರಿ? ವರ್ಷಕ್ಕೆ ಏನಿಲ್ಲ ಅಂದ್ರೂ ನಮ್ಮ ಮನೆಗೆಲ್ಲ ಬಳಕೆ ಆಗಿ ಒಂದು 80,000 ಹತ್ರ ಉಳಿಸ್ತೀವಿ. ಒಳ್ಳೇದೆ ನೋಡಿ, ಮನೆ ಕೆಲಸಗಳನ್ನ ಮಾಡ್ಕೊಂಡು ಇತರೆ ಜವಾಬ್ದಾರಿಗಳನ್ನ ನಿಭಾಯಿಸಿಕೊಂಡು ಹಸುಗಳನ್ನ ಸಾಕೊಂಡು ಒಂಥರ ಅರ್ಥಪೂರ್ಣವಾಗಿ ಸಾಕ್ತದ್ರಿ. ಸಗಣಿದು ಇದರಲ್ಲಿ ಲೆಕ್ಕಾಚಾರ ಸೇರಿಲ್ಲಲ್ವಾ? ಸಗಣಿದೇ ತುಂಬಾ ಆಗುತ್ತೆ, ಒಂದ್ 20,000-25,000 ತನಕ ಆಗುತ್ತೆ ಸಗಣಿ. ಅದು ಒಂದ್ ರೀತಿ ಕಾಣಿಕೆ ನಿಮ್ಮ ತೋಟಕ್ಕೆ, ನಿಮ್ಮಿಂದ ನಮ್ಮನೆಯವರಿಗೆ ಪಕ್ಷಟೆ ಕೊಡ್ತೀವಿ, ಅವ್ರು ಬಳಕೆ ಮಾಡ್ಕೋಬಹುದು ಅದನ್ನ. ನಿಜ ಅಂದ್ರೆ ಮನೆ ಮನೆಗಳಲ್ಲಿ ಒಂದ್ ರೀತಿ ಲೆಕ್ಕಾಚಾರಗಳು ಇರಬೇಕು, ಅದೊಂಥರ ಖುಷಿ ಅನ್ಸುತ್ತೆ, ಅರ್ಥಪೂರ್ಣವಾದ ಕೆಲಸ ಅನ್ಸುತ್ತೆ. ಹೇಳ್ತಾರೆ ಎಷ್ಟೋ ಕೆಲಸಗಳಿಗೆ ಲೆಕ್ಕಾಚಾರ ಇಡ್ದರೆ ಏನೇನು ವ್ಯತ್ಯಾಸಗಳಾಗ್ತಾವ ಅಂತ ಅನ್ಕೊಂಡು. ಆದ್ರೂ ನೀವು ಜವಾಬ್ದಾರಿ ತೆಗೆದುಕೊಂಡು ಹೋಗ್ತಾ ಇದ್ರಿ, ಹರೀಶ್ ಅವರಿಗೆ ಏನು ಚಿಂತೆ ಇಲ್ಲ, ಅನುಕೂಲಗಳನ್ನ ಕಂಡಿದ್ರಿ. ಗಮನಿಸ್ತಾ ಹೋದ್ರೆ ಏನೆಲ್ಲ ವಿಷಯಗಳು, ಏನೆಲ್ಲ ಮಾರ್ಗಗಳು ಸಿಕ್ಕೇ ಸಿಗ್ತವೆ ನಮ್ಮ ಕಸಬಿನಲ್ಲಿ, ನಮ್ಮ ಒಳಿತಿಗೆ ದಾರಿಗಳನ್ನ ಕಂಡುಕೊಳ್ತಾ ಹೋಗ್ಬೇಕು, ಅದರಲ್ಲಿ ಸಂತೋಷವನ್ನ ಅನುಭವಿಸ್ಬೇಕು. ಖುಷಿ ಆಯ್ತು ಅಮ್ಮ ನಿಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ ಅಮ್ಮ. ನಿಮಗೂ ಧನ್ಯವಾದಗಳು, ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದು. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೆಲವರೇ, ಈಗ ಒಂದು ಕೃಷಿ ಗೀತೆ ನಿಮಗಾಗಿ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್. ಕೃಷಿಗೆ ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ. ಕೃಷಿಗೆ ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ. ಶಕ್ತಿಯಿಂದಲೇ ಸಂಪತ್ತು, ಸಂಪತ್ತಿನಿಂದಲೇ ಶ್ರೇಯಸ್ಸು. ಇದುವೇ ಬದುಕಿನ ಯಶಸ್ಸು, ಇದುವೇ ಬದುಕಿನ ಯಶಸ್ಸು. ಕೃಷಿಗೆ ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ. ಕೃಷಿಗೆ ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ. ಕೃಷಿಯಲ್ಲಿ ನಿತ್ಯವು ಕೇಳುಗರೆ, ಈಗ ಬಂಗಾರದ ಮನುಷ್ಯ ಚಿತ್ರದ ಒಂದು ಗೀತೆ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿತ್ತೆ ತಲೆಗಳ ಬೀಡು ಬೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಬಂಗಾರದ ಮನುಷ್ಯ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಕೆಳಗರೆ ಈಗ ಪೇಟೆ ಧಾರಣೆ ವರದಿ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ, ಅರೇಬಿಕಾ ಪಾರ್ಚ್ಮೆಂಟ್ 15,800 ರಿಂದ 16,100 ರೂಪಾಯಿ, ಅರೇಬಿಕಾ ಚೆರಿ 8,850 ರಿಂದ 9,000 ರೂಪಾಯಿ, ರೊಬಸ್ಟ ಪಾರ್ಚ್ಮೆಂಟ್ 9,450 ರಿಂದ 9,800 ರೂಪಾಯಿ, ರೊಬಸ್ಟ ಚೆರಿ 4,500 ರಿಂದ 4,700 ರೂಪಾಯಿ. ಹಳೆ ಅಡಿಕೆ ಧಾರಣೆ ಕ್ವಿಂಟಾಲೊಂದಕ್ಕೆ 57,000ರಿಂದ 58,000 ರೂಪಾಯಿ, ಹೊಸದು 38,000ರಿಂದ 47,000 ರೂಪಾಯಿ. ಕಾಳುಮೆಣಸು ಕೆಜಿಯೊಂದಕ್ಕೆ 475ರಿಂದ 495 ರೂಪಾಯಿ, ಶುಂಠಿ ಕ್ವಿಂಟಾಲ್ಗೆ 2,800 ರೂಪಾಯಿಯಿಂದ 3,000 ರೂಪಾಯಿ, ಏಲಕ್ಕಿ ಧಾರಣೆ 1 ಕೆಜಿಗೆ 450ರಿಂದ 650 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಪೇಟೆ ಧಾರಣೆ ವರದಿ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಅರ್ಕ ಸೂಕ್ಷ್ಮಜೀವಿಗಳ ಉತ್ಪಾದನೆ, ವಿತರಣೆ, ಬಳಕೆ ಕುರಿತು ಡಾ ಕೆವಿ ವೀರೇಂದ್ರ ಕುಮಾರ್ ಅವರಿಂದ ವಿಚಾರ ಪ್ರಸ್ತಾಪ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ಮಾಡಿ ಪ್ರಸಾರವಾಯಿತು. ಕೆಳಗರೆ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಪ್ರಾಯೋಜಿತ ಕಾರ್ಯಕ್ರಮ ಭತ್ತದ ಬೆಳೆಗೆ ವಿಮೆ ಮಾಡುವ ಬಗ್ಗೆ ಮಾಹಿತಿ. ಪ್ರಾಯೋಜಕರು ಕೊಡಗು ಜಿಲ್ಲಾ ಕೃಷಿ ಇಲಾಖೆ. ಭತ್ತದ ಬೆಳೆಗೆ ವಿಮೆ ಈ ಕುರಿತ ಮಾಹಿತಿ. ಪ್ರಾಯೋಜಕರು ಕೃಷಿ ಇಲಾಖೆ, ಕೊಡಗು ಜಿಲ್ಲೆ. ರೈತ ಬಂಧವರೇ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಿಂದ ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ ಮುಂತಾದ ಸಮಸ್ಯೆಗಳಿಂದ ಉಂಟಾಗಬಹುದಾದ ಬೆಳೆ ನಷ್ಟವನ್ನು ರೈತರಿಗೆ ವಿಮಾ ರಕ್ಷಣೆ ಮತ್ತು ಆರ್ಥಿಕ ಬೆಂಬಲವನ್ನು ನೀಡಲಾಗುತ್ತೆ. ಸಾಲ ಪಡೆದ ಮತ್ತು ಸಾಲ ಪಡೆಯದ ರೈತರಿಗೆ ವಿಮೆ ಕಟ್ಟದು ಐಚ್ಛಿಕ ವಿಚಾರವಾಗಿದೆ. ಇಬ್ಬರಿಗೂ ವಿಮಾ ಮೊತ್ತ ಒಂದೇ ಆಗಿರುತ್ತೆ. ಬಿತ್ತನೆ ಅಥವಾ ನಾಟಿ ಕಾಲಕ್ಕೆ ಆಗಿರುವ ನಷ್ಟ, ಪೈರಿನ ಬೆಳವಣಿಗೆ ಹಂತದಲ್ಲಿ ಆಗುವ ನಷ್ಟ,